ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಯುವ ರೈತರು ಹಾಗೂ ದಾಂಡೇಲಪ್ಪ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರಾಗಿರುವ ದಾಂಡೇಲಿಯ ಮಾರುತಿ ಲಕ್ಷ್ಮಣ್ ಕಾಂಬ್ರೇಕರ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಮಾರುತಿ ಲಕ್ಷ್ಮಣ್ ಕಾಂಬ್ರೇಕರ್ ಅವರಿದ್ದಾರೆ. ಇವರು ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮದವರು. ರೈತರು ಯುವಕರು ಹೇಗೆ ಮಾಡ್ತಾ ಇದ್ದಾರೆ ಕೇಳೋಣ. ನಮಸ್ಕಾರ ಮಾರುತಿ. ನಮಸ್ಕಾರ ಸರ್. ನಾನು ದಾಂಡೇಲಪ್ಪ ಕೃಷಿ ಪತ್ತಿನ ನಿರ್ದೇಶಕರು. ದಾಂಡೇಲಪ್ಪ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರು. ನಿಮ್ಗೆ ಎಷ್ಟು ಜಮೀನು ಏನೇನು ಬೇಕು? ನಮಗೂ 4 ಎಕರೆ ಜಮೀನಿದೆ ಸರ್. 4 ಎಕರೆ ಜಮೀನಿದೆ. 4 ಎಕರೆಯಲ್ಲಿ ಕಬ್ಬು ಬೆಳೆದಿದ್ದೇವೆ, ತೆಂಗು, ಭತ್ತ ಮತ್ತು ಒಂದು ಆಕಳನೂ ಇದೆ. ಮತ್ತು ಅದಕ್ಕೆ ಮೇವು, ನಮ್ಮ ಸರ್ಕಾರಿ ಮೇವನ್ನು ಹಚ್ಚಿದ್ದೀವಿ ನಾವು. ಆ ಮೇವನ್ನು ಅದಕ್ಕೆ ಅಲ್ಲೇ ಯೂಸ್ ಮಾಡ್ತಾ ಇದ್ದೇವೆ. ಈಗ ಹೊಲದಲ್ಲಿ ಎಲ್ಲೂ ಜಾಗ ಖಾಲಿ ಇಲ್ಲ. ಎಲ್ಲ ಮ್ಯಾಕ್ಸಿಮಮ್ ಅಂದರೆ ಕಬ್ಬು ಹಚ್ಚಿಬಿಟ್ಟಿದ್ದಾರೆ. ಕಬ್ಬು ಏನು ರೈತರಿಗೆ ಬೇಕು, ಆ ಜಾಗ ಸ್ವಲ್ಪ ಬಿಡಲಿಲ್ಲ. ಆ ಸಲುವಾಗಿ ಈಗ ಸರ್ಕಾರಿ ಹುಲ್ಲಂತೂ ಭಾಳ ಉಪಯೋಗ ಆಗ್ತಾ ಇದೆ ಈಗ ದನಗಳು ಕರುಗಳಿಗೆ. ಈಗ ಸದ್ಯ ಇವತ್ತು ಅದನ್ನೇ ಕಟಿಂಗ್ ಮಾಡಿ ಹಾಕಿ ಬಂದಿದ್ದೀವಿ ನಾವು ಎಮರ್ಜೆನ್ಸಿ. ನೀವು ಸಪರೇಟ್ ಆಗಿ ಬೆಳೀತಾ ಇದ್ದೀವಿ ಕಬ್ಬು? ಅಷ್ಟೊಂದು ಯಾಕೆ ಬೆಳೆಯೋದು ಕಬ್ಬು ಅಂದ್ರೆ ಸರ್, ಏನಾಗಿದೆ ಈಗ ಒಬ್ಬರು ಏನಾರ ಮಾಡಿದ್ರೆ ಅದು ಎಲ್ಲ ರೈತರು ಅದನ್ನೇ ಚಾಲೂ ಮಾಡಿಬಿಟ್ಟಿದ್ದಾರೆ. ಭತ್ತ ಅಂತೂ ಈಗ ನನ್ನ ಮಟ್ಟಿಗೆ 25% ಬರೀ ಉಳಿದಿರ್ಬೋದು ಹಳೆಯ ತಾಲೂಕಲ್ಲಿ, ಬಾಕಿ ಎಲ್ಲ ಕಬ್ಬನೇ ಪೂರ ಟೋಟಲ್. ಅಂದ್ರೆ ಅದರಲ್ಲಿ ಕೆಲಸನೂ ಕಡಿಮೆ ಆಗ್ತಾ ಇದೆ ಇವ್ರಿಗೆ ಜನರಿಗೆ. ಕಬ್ಬು ಹಚ್ಚಿದ್ರ ನಂತರ ಗೊಬ್ಬರ, ನೀರು ಮತ್ತು ಮಂದಿ ಕೆಲಸ ಇದು ಕಡಿಮೆ ಆಗಿದೆ. ಈಗ ಹತ್ತಿನೂ ನೋಡ್ರಿ, ಹತ್ತಿ ಬನು ಬಹಳಷ್ಟು ಕಡಿಮೆ ಆಗಿದೆ. ಮೊದಲೆಲ್ಲ ಭಾಳ ಇತ್ತು ಹತ್ತಿದು, ಈ ಕಬ್ಬು ಬರೋಕ್ಕಿಂತ ಮುಂಚೆ ಮೊದಲು ಹತ್ತಿದೇ ಇತ್ತು. ಹತ್ತಿ ಈಗ ಬಹಳಷ್ಟು ಕಡಿಮೆ ಆಗೋಗಿದೆ ಸರ್. ಈಗ ಪೂರ ಟೋಟಲ್ ಅಂದ್ರೆ ಕಬ್ಬಿನ ಮ್ಯಾಗ ಜಾಸ್ತಿ ನಡೀತಾ ಇದೆ. ಕಬ್ಬು ಪ್ರತಿ ವರ್ಷ ಜಾಸ್ತಿ ಹಾಕೊಂತಾನೆ ಹೋಗ್ತಾ ಇದೆಯಾ? ಹೌದು ಹೌದು. ಅಂದ್ರೆ 3 ವರ್ಷಕ್ಕೊಮ್ಮೆ ಅದು ತೆಗಿಬೇಕಾಗ್ತದ್ರಿ. ಒಂದ್ಸಲ ಹಚ್ಚಿದ್ರೆ 3 ವರ್ಷ ಅದಕ್ಕೆ ನೋಡೋಂಗಿಲ್ಲ. ಗೊಬ್ಬರ ಮತ್ತು ನೀರು ಕರೆಕ್ಟ್ ಅದಕ್ಕೆ ಪೊಟ್ಯಾಷಿಯಂ ಕೊಟ್ರೆ 3 ವರ್ಷ ಮಟ್ಟ ಚೆಂದಾಗಿ ಬೆಳೆ ಬರ್ತೈತ್ರಿ. ಅದು ಮಾಡಬೇಕು. ಅದು ನಾನು 1.5 ಎಕರೆಯಲ್ಲಿ ಅಂದರೆ ಒಂದು 30 ಗುಂಟೆಯಲ್ಲಿ 60 ಟನ್ ತೆಗೆದಿದ್ದೆ ಮೊದಲನೇ ವರ್ಷ. ಅಂದರೆ ಅದಕ್ಕೆ ಕೆರಿ ಮಣ್ಣನ್ನು ಹಾಕಿದ್ದು. ಅದು 30 ಗುಂಟೆ ಇದೆ ಸರ್. ಅದು 30 ಗುಂಟೆಯಲ್ಲಿ 60 ಟನ್ ಕಬ್ಬು ಬಂದಿತ್ತು ಫಸ್ಟ್. ಅಂದರೆ ಕೆರಿ ಮಣ್ಣಾಗಲಿ, ಜಾಸ್ತಿ ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ ಇದನ್ನು ಜಾಸ್ತಿ ಹಾಕೋದಷ್ಟು ಜಾಸ್ತಿ ಇಳುವರಿ ಬರ್ತಾ? ಹಾಂ, ಅಂದರೆ ಈ ಸರ್ಕಾರಿ ಗೊಬ್ಬರ ಪಕ್ಷನೂ ಅದು ಕೆರೆ ಮಣ್ಣು ಮತ್ತು ಈ ಬಗನಿ ಗೊಬ್ಬರ ಹಾಕಿದರೆ ಭಾಳ ಕಬ್ಬು ಬರ್ತೈತೆ ಅಂತ ನಮ್ದು ವಿಚಾರ. ಏಕ್ದಮ್ 100% ಗೊಬ್ಬರ ಹಂಗೆ ಬರ್ತೈತ್ರಿ. ಅದು ಬೇಸ್ಗಾಲ ಚಾಲೂ ಆದ ಕೂಡ ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಆಗ್ತದೆ, ಇಲ್ಲಾಂದರೆ ಒಣಗಿಸ್ಬಿಡ್ತೈತ್ರಿ. ಅದು ಆ ನಮೂನೆ ಅದಕ್ಕೆ ತಗೋದೈತಿ ಪವರ್. 10 ಗುಂಟೆಗೆ 20 ಟನ್ನು ಹೆಚ್ಚು ಕಡಿಮೆ ಅಷ್ಟು ಎವರೇಜ್ ಬೆಳೆದು. ಈಗ ಅಷ್ಟೇ ಇಳುವರಿ ಬರ್ತಾ ಇದೆಯೋ ಅಥವಾ ಕಡಿಮೆ ಹೆಚ್ಚು? ಈ ವರ್ಷ ಕಡಿಮೆ ಇದೆ ಸರ್. ಫಸ್ಟ್ ಸ್ಟಾರ್ಟಿಂಗ್ ಭಾಳ ಬಂತದ್ದು ಸರ್. ನಮಗೂ ಅರ್ಥ ಆಗಲಿಲ್ಲ ಅಷ್ಟು ಕಬ್ಬು ಬರ್ತೈತಂತ ಅಲ್ಲಿ. ಆದರೆ 10 ಟನ್ ಮತ್ತೆ ಮಾರನೇ ವರ್ಷ ಕಡಿಮೆ ಆಯ್ತು ಸರ್. ಅದಕ್ಕೆ ನೀರು ಗೀರು ಸ್ವಲ್ಪ ಟೈಮಿಗೆ ಸಿಗಲಿಲ್ಲ ಅದಕ್ಕೆ. ಅಂದರೆ 2-3 ವರ್ಷ ಅಷ್ಟೇ ಆಯ್ತಾ ನೀವು ಹಾಕ್ಲಿಕ್ಕೆ? 7-8 ವರ್ಷ ಚಲೋ ಇದೆ ಕಬ್ಬಿನ ನಮ್ದು. ಆ ನಂತರ ಮೊದಲೇ ಸರಿ ಬಂದಷ್ಟು ಇಳುವರಿ ಬರಲೇ ಇಲ್ಲ ಕೊನೆಗೂ? ಇಲ್ಲ ಇಲ್ಲ. ಅಂದ್ರೆ ಗೊಬ್ಬರ ನೀರು ಅದಕ್ಕೆ ಬೇಕಾದಷ್ಟು ಹಾಕಿದ್ರೆ ಬರ್ತೈತ್ರಿ. ಅದು ನಮ್ಮಲ್ಲಿ ಏನಾಗ್ತೈತೆ ಸ್ವಲ್ಪ ಜಾಸ್ತಿ ಮಾಡ್ತೇವೆ, ಆ ಕಡೆ ಸ್ವಲ್ಪ ಕಡಿಮೆ ಲಕ್ಷ ಆಗ್ತದ್ರಿ. 3-4 ಎಕರೆ ಆದ್ಕೂಡೆ ಸ್ವಲ್ಪ ಲಕ್ಷಗಳು ಕಡಿಮೆ ಆಗ್ತಾವ್ರಿ. ಬೇರೆ ಈ ಕಡೆ ಆ ಕಡೆ ಅವು ಟ್ರ್ಯಾಕ್ಟರ್ ಇವು ಬಿಸ್ನೆಸ್ ಅಂದ್ಕೂಡೆ ಮಾಡಿದ್ರೆ ಫಸ್ಟ್ ಏನು ಕೊಡ್ತೀರಿ ಅದ ಸೆಕೆಂಡ್ ಸ್ವಲ್ಪ ಕಡಿಮೆ ಸಿಗ್ಬೋದು ನೋಡ್ರಿ. ಅಂದ್ರೆ ಲಾವಣಿಗೆ ಭಾಳ ಸಿಗ್ತದ್ರಿ. ಅದು ಮೊದಲೇ ಸರಿ ಜಾಸ್ತಿ ಬರ್ತೈತ್ರಿ. ಅದು ಅಂದ್ರೆ ಲಾವಣಿ ಇರ್ತೈತಿ, ಟಸ್ಟ್ ಪುಸ್ಟ್ ಮನುಷ್ಯ ಈಗ ಬೆಳೆ ತಾನು ಹೆಂಗ್ ನೋಡ್ರಿ ಆ ಟೈಪ್ ಫಸ್ಟಿಗೆ ಬರ್ತೈತ್ರಿ. ಅದು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಸ್ವಲ್ಪ ಸ್ವಲ್ಪ ಕಡಿಮೆ ಸಿಗ್ತೈತಿ. ಥರ್ಡ್ ಟೈಮ್ ತೆಗೆದು ಬಿಡೋದ್ರಿ. ಅದು ಮೊದಲೇ ಕುಳಿ ಒಂದ್ ಸ್ವಲ್ಪ ಕಡಿಮೆ, ಎರಡನೇ ಕುಳಿ ಇನ್ನೂ ಕಡಿಮೆ ಕಡಿಮೆ, ಮೂರನೇ ಕುಳಿ ಇನ್ನೂ ಕಡಿಮೆ ಬರ್ತೈತ್ರಿ. ಅದ್ರ ಗೊಬ್ಬರ ಗಿಬ್ಬರ ಕೊಟ್ರೆ 2-3 ಲೆವೆಲ್ ಆಗ್ತೈತಿ ಸರ್. ಅದು ಒಂದ್ಸರಿ ಕಟಾವ್ ಮಾಡ್ತೀರಿ, ಕುಳಿಗೆ ಬಿಡ್ತೀರಿ, ಅವಾಗ ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಾ? ಹೌದು ಸರ್. ಒಂದ್ಸಲ ಕಟಿಂಗ್ ಆದ ನಂತರ ಮತ್ತ ಅದಕ್ಕೆ ರೌಂದಿ ಎಲ್ಲ ಕೆಲವರು ಸುಡ್ತಾರೆ, ಕೆಲವರು ಆ ಮಷಿನ್ ಬಂದಿದೆ ಈಗ ಮಷಿನ್ಲೆ ಪೌಡರ್ ಮಾಡ್ತಾ ಇದಾರೆ. ಅದ್ ಮಷಿನ್ಲೆ ಪೌಡರ್ ಮಾಡಿದ ಕೂಡಲೇ ಕೆಳಗ್ ಕೋಡ್ ಇರ್ತದೆ ಅವ್ರದ್ದು ಉದ್ದೇಶ ಅದು. ಬಟ್ ಏನಾಗ್ತೈತೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ಎಲ್ಲರ ಸಲ ಬೆಂಕಿ ಬಿದ್ರೆ ಅದು ಬೆಂಕಿ ಹಾರಿ ಗಾಳಿಗಾದ್ರೆ ಬಂದ ಆ ಇದರಲ್ಲಿ ಬಿದ್ರೆ ಪೂರಾನೆ ಬೆಂಕಿ ತಗ್ತದ್ರಿ, ಅದು ಅಷ್ಟು ಡೇಂಜರ್ ಇದೆ. ಮತ್ತೆ ಗೊಬ್ಬರನೂ ಆಗ್ತೈತೆ ಅದು, ಅದರಲ್ಲಿ ಅದು ಪೌಡರ್ ಆಗ್ತಕೊಳ್ಳಿ ನೀರು ಒಂದ್ಸಲ ಬಿಟ್ಟಿದ್ ಕೂಡ ಕೆಳಗೆ ಕುಂಡಿರ್ತೈತ್ರಿ, ಅದು ಕೊಳತ ಅದೇ ಗೊಬ್ಬರನೂ ಆಗ್ತೈತೆ ಅಲ್ಲಿ ಎರೆಹುಳೆ. ನೀವು ಏನ್ ಮಾಡಿದ್ರಿ? ನಾವು ಕಬ್ಬು ಮಾಡಿದ್ದೇವೆ ಸರ್. ಅಲ್ಲ ಅದು ರೌದಿ ಸುಡುದು ಅಥವಾ ಅಲ್ಲಿ ಬೀಳುದು? ನಾವು ರೌದಿ ಸುಡ್ತೇವೆ ಸರ್. ಅಂದ್ರೆ ನಮ್ಮ ಹೊಲ ಬಾಜುಕನೇ ಜಂಗಲ್ ಬಾಳ ಇದೆ, ಯಾವಾಗ ರೋಡ್ ಸೈಡ್ ಇದೆ ಅದು ಯಾವಾಗ ಬೆಂಕಿ ಬೀಳಿದ್ರೆ ಹೇಳ್ಕೊಡುದಿಲ್ಲ ಅಲ್ಲಿ. ಇಲ್ಲೇ ಬೆಂಕಿ ಬಿದ್ರೆ ಅರ್ಧ ಕಿಲೋಮೀಟರ್ ಮಟ್ಟ ಸುಡ್ಕೋದು ಹೋಗ್ತದೆ, ಆ ಟೈಪ್ ಇದೆ. ಹಾಗಾಗಿ ನಾವೆಲ್ಲ ಸುಡ್ತೀವಿ ರೌದಿ. ಯಾರು ತೋರ್ತಾರ ಅಥವಾ ಯಾರ ಗದ್ದೆ ಈ ರೀತಿ ಸುಟ್ಟಿದ್ದು ಆಗಿದೆಯಾ? ಹಾ, ಒಂದು ಪ್ರಕರಣ ಆಗಿದೆ 2 ವರ್ಷದ ಹಿಂದೆ. ಅವರು ಸೈಡಿಗೆ ಬೆಂಕಿ ಹಚ್ಚಿದ್ರು, ಅವ್ರ ಹೊಲದಲ್ಲಿ ಹಚ್ಚಿದ್ರು ಅದು. ಅದು ಗಾಳಿಗೆ ಹಾರ ಹೋಗಿ ಅವ್ರದ್ದ ಕಬ್ಬಿನಾಗ ಹತ್ತಿ ಹೋಗಿ ಸುಮಾರು 1.5 ಎಕರೆ ಕಬ್ಬು ಸುಟ್ಟು ಹೋತವ್ರು. ನಮ್ಮೂರಲ್ಲಿನ ಆಗಿತ್ತದು ಅಷ್ಟೊತ್ತಿಗೆ. ಅಂದ್ರೆ ಕಬ್ಬು ಬೆಳೆಯುವತ್ತಲೇ ನೀವು ನೀರು ಕೊಡ್ತೀರಿ, ಎಲ್ಲ ನೋಡ್ತೀರಿ, ತಂಪು ಇರುತ್ತೆ, ಅದಕ್ಕೆ ಹಂಗೆಲ್ಲ ಬೆಂಕಿ ಹತ್ತು ಅಷ್ಟು? ಬೇಸಿಗಾಲದಲ್ಲಿ ನೋಡಿ, ಮಾರ್ಚ್ ಏಪ್ರಿಲ್ ಮಟ್ಟ ಬಹಳ ಬಿಸಿಲು ಇರ್ತೈತಲ್ರಿ, ಅವಾಗ ಆ ಟೈಮಿಗೆ ತಗೋತೈತ್ರಿ ಅದು ಬೆಂಕಿ. ಒಂದ್ಸಲ ಹತ್ತಿದ್ರೆ ಅಂದ್ರೆ ಪೌಡರ್ ಆಗಿ ಎರೆಹುಳದ ಗೊಬ್ಬರ ಹೆಂಗಾಗಿರ್ತದೆ ಹಂಗಾಗಿರ್ತದ್ರಿ, ಅದ ಫರ್ ಫರ್ ಫರ್ ಫರ್ ಅಂತ ಹಿಂಗ್ ಸುಡ್ಕೋದ ಹೋಗ್ತೀರಿ. ಅದು ಒಂದ್ಸಲ ಬೆಂಕಿ ತಗೊಂಡ್ರಿ ಅದಕ್ಕೆ ನಿಲ್ಲೋದೇ ಇಲ್ಲ, ಅದು ಪ್ರಾಬ್ಲಮ್ ಅದನ್ನೇ ಇದ್ರಿ. ಅದ ಒಂದ್ಸಲವಾಗಿ ನಾವು ರೌದಿ ಸುಟ್ಟುತ್ತೇವೆ, ಎಲ್ಲೋ ಒಂದ್ ಆಗಿರುತ್ತೆ. ಬಟ್ ರೌದಿ ಸುಡೋದಕ್ಕಿಂತ ಅಲ್ಲಿ ಪುಡಿ ಮಾಡಿ ಕಳಿಸಿ ಮತ್ತೆ ಹಳ್ಳಾದ್ರೂ ಹಾಕಿದ್ರೆ ಅದ್ರ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಇರುತ್ತೆ, ಆ ಪೌಷ್ಟಿಕಾಂಶ ಸುಮ್ ಸುಮ್ನೆ ಕಳ್ಕೊಳ್ತೀವಲ್ಲ. ಅದು ಏನಾಗಿದೆ ಅಂದ್ರೆ ಸರ್, ನಮ್ಮಲ್ಲಿ ಒಂದು ಕಬ್ಬು ಹಚ್ಚುವಾಗ ಬನೆ ಹೊಡಿತೇವೆ ಸರ್. ನಾವು ಬನೆ ಹೊಡೆದ ನಂತರ ಅದು ಸ್ವಲ್ಪ ಕುಂಟಿ ಹೊಡಿತೇವಲ್ರಿ, ಅದು ಅಪ್ ಆಗ್ತೈತ್ರಿ. ಆ ನೀರು ಹೋಗ್ಬೇಕಂತ ನಾವು ಅಪ್ ಮಾಡಿರ್ತೇವೆ. ಆದ್ರೆ ಅದ್ರ ರೌಂದಿದ ಆ ಮಷಿನ್ ತಂದಾಗ ಅದ ಲೆವೆಲ್ ಇರ್ಬೇಕ್ರಿ. ನಮ್ಮಲ್ಲಿ ಈಗೀಗ ಜನ ಪೂರಾ ಲೆವೆಲ್ ಮಾಡ್ತಾ ಇದಾರೆ ಭೂಮಿ. ಅಂದ್ರೆ ಕಬ್ಬು ಹಚ್ಚಿದ ಕೂಡಲೇ ಪೂರಾ ಲೆವೆಲ್ ಮಾಡ್ಬಿಡುದು, ಅದಕ್ಕೆ ಏನು ಅಪ್ ಮಾಡುವಂಗಿಲ್ಲ ಅಂತ. ಈಗ ಸ್ಪ್ರಿಂಕ್ಲರ್ ಬಂದಾವಲ್ರಿ, ಸ್ಪ್ರಿಂಕ್ಲರ್ ಬಿಟ್ಕೊಳೆ ಎಲ್ಲಾ ಕಡೆ ನೀರು ಹೋಗ್ತೈತಿ. ಮೊದ್ಲೆಲ್ಲ ಸ್ಪ್ರಿಂಕ್ಲರ್ ಇಲ್ಲ ಆಗಿತ್ತು, ನಾಲ ಹೊಡೆದ ಕೂಡನೇ ಬಿಡೋದು ನೀರ್ ಹಂಗ ಪರಿಸ್ಥಿತಿ ಆಗ್ತೈತಿ. ಅದಕ್ಕೆ ಸ್ವಲ್ಪ ಲೆವೆಲ್ ಇದ್ರೆ ಬಹಳ ಚಂದ ಪೌಡರ್ ಆಗ್ತೈತ್ರಿ ಅದು. ಈಗ ಲೆವೆಲ್ ಮಾಡ್ತಾ ಇದಾರೆ ಈಗ ಎಲ್ಲರೂ, ಸ್ವಲ್ಪ ಆಲ್ಮೋಸ್ಟ್ ಎಲ್ಲರೂ ಲೆವೆಲ್ ಮಾಡ್ತಾ ಇದ್ದಾರೆ. ನಾವು ಎಲ್ಲ ಈಗ ಹಚ್ಚಿದ್ದಷ್ಟೆಲ್ಲ ಲೆವೆಲ್ ಮಾಡಿದೇವ್ರಿ. ಅಂದ್ರೆ ನೀರಾವರಿ ಪದ್ಧತಿ ಬದಲಾವಣೆ ಆಗಿದ್ದಕ್ಕಿದೆಯಲ್ಲ, ಸ್ಪ್ರಿಂಕ್ಲರ್ ಬಂದ ನಂತರ ಈ ಕೆಲಸ ಚಾಲು ಇದೆ. ಇದು ಈ ನೀರಾವರಿ ಪದ್ಧತಿ ಕಬ್ಬು ಎಷ್ಟು ದೊಡ್ಡದಾಗೋ ತನಕನು ಉಪಯೋಗ ಬರುತ್ತೆ. ಯಾಕಂದ್ರೆ ದೊಡ್ಡದಾಯ್ತು ಅಂತೇಳಂದ್ರೆ ಅಲ್ಲೇ ಒಂದು ಗಿಡಕ್ಕೆ ಬೆಳಕುಂತ ಅಲ್ಲೇ ನೀರು. ಅದು ಏನಿದೆ ಸರ್, 3 ಫುಟಿಂದ ಒಂದಿದೆ ಆ ಸ್ಪ್ರಿಂಕ್ಲರ್, 6 ಫುಟಿಂದು ಇದೆ. ಅಂದ್ರೆ 6 ಫುಟಿಂದ ತಡ್ಕೊಳ್ಳೋದಿಲ್ಲ, ನಿಲ್ಲೋದಿಲ್ಲ, ನೀರು ಬಿದ್ದ ಇದೆ. 3 ಫುಟ್ 4 ಫುಟ್ ಕಬ್ಬು ಹೋತಂದ್ರೆ ಮಳಿ ಸ್ಟಾರ್ಟ್ ಆಗಿರ್ತೈತ್ರಿ ಆಲ್ಮೋಸ್ಟ್. ಅವಾಗೇನ ಅದರದ ಇದು ಬೇಕಾಗಿಲ್ಲ. 3 ಫುಟ್ ಮಟ್ಟ ಸ್ಪ್ರಿಂಕ್ಲರ್ ನಡೀತಾವ್ರಿ. ಯಾಕಂದ್ರೆ ಮತ್ತೆ 6 ಫುಟ್ ಮಟ್ಟ ಹಾರಿ ಮ್ಯಾಗಿನ ಬೀಳ್ತೈತಲ್ಲ ನೀರು ಸ್ಪ್ರಿಂಕ್ಲರ್ದು, ಅಲ್ಲೇ ಮಟ್ಟ ಹೋಗ್ತೈತಿ. ಬಟ್ ಅಷ್ಟು ಮಟ್ಟ ಮಳಿ ಚಾಲು ಆಗ್ತೈತಿ, ಆಮೇಲೆ ಸ್ಪ್ರಿಂಕ್ಲರ್ ತೆಗೆದು ಇಡೋದು. ಹನಿ ನೀರಾವರಿ ಮಾಡ್ತಾರೆ ಎಷ್ಟೋ ಜನ. ಹನಿ ನೀರಾವರಿ ಈಗ ಅಡಕೆ ತೋಟಕ್ಕೆ ಮಾಡ್ಯಾರ. ಮತ್ತೆ ನಮ್ಮಲ್ಲಿ ಅಂದ್ರೆ ಕಬ್ಬಿಗೂ ಕೆಲವರು ಮಾಡ್ಯಾರ, ನಮ್ಮರಲ್ಲಿ ಒಬ್ಬರು ಮಾಡ್ಯಾರ, ಗಿರೀಶ್ ಟೋಸೂರ್ ಅಂತ ಅದಾರ, ಅವ್ರು ಮಾಡಿದ್ರೆ ಅದು ಈ ವರ್ಷ ತೆಗ್ದಾರ. ಅದು ಒಳ್ಳೇದು, ಬಟ್ ಅದಕ್ಕೆ ಭೂಮಿ ಭಾಳ ಬೇಕು ಸರ್. 4 ಫುಟಿಂದ ಅವು ಬನೆ ಇರ್ತಾವೆ ಸರ್. ಇವು ನಮ್ಮಲ್ಲಿ ಇವ 3 ಫುಟಿಂದ 2.5 ಫುಟಿಂದ ಹೊಡಿತಾರೆ. ಭೂಮಿ ಕಡಿಮೆ ಇದ್ದವರು ಅಷ್ಟು ದೊಡ್ಡ ಮಾಡಿದ್ರೆ ಅವ್ರಿಗೆ ಪ್ರೋಟ್ಸೋದಿಲ್ರಿ. ಅದು ದೊಡ್ಡ ಗಡ್ಡಿ ಟೈಪ್ ಮಾಡ್ತಾ ಇದ್ದಾವೆ, ಅಲ್ಲಿ ಅಲ್ಲಿ ಕಡ್ಡೆ ಹೊಡೆದು ಹಚ್ತಾರೆ. ಅದು ಚಲೋ ಬರ್ತೈತೆ, ಅದು ಅದಕ್ಕೂ ಇಳುವರಿ ಚಲೋ ಇದೆ. ಕಬ್ಬು ಹಂಗಾದ್ರೆ ನೀವು ಅಂತರ ಎಷ್ಟು ಇಡ್ತೀರಿ ಸಾಲಿನಿಂದ ಸಾಲಿಗೆ? 2.5 ಫುಟಿಂದ ಸಾಲಿನ ಸಾಲಿಗೆ ಇರುತ್ತೆ ಸರ್. ಅದು ಈಗ ನಮ್ಮ ಕಡೆ ಭೂಮಿ ಕಡಿಮೆ ಐತಿ, 2.5, ಕೆಲವೊಬ್ರು 3 ಫುಟಿಗೆ ಹೊಡೆದ. ಈಗ ನೀವು ಏನು ಟಿಬಕ್ ಹೇಳಿದ್ರಲ್ಲ ಸರ್, ಆ ಟಿಬಕ್ ಈಗ 4 ಫುಟಿಂದ ಹೊಡಿತಾರೆ ಸರ್. ಅದಕ್ಕೆ ಬನ್ನಿ, 4 ಫುಟಿಂದ ಹೊಡೆದ ನಂತರ ಅವು ಲೈನ್ಸ್ ಹಾಕ್ತಾರೆ, ಅದಕ್ಕೆ ಒಳಗೆ ನಮ್ಮ ಪಾವರ್ ಟ್ರಾಕ್ಟರ್ಸ್ ಅನ್ನೋದು ಅದು ಹೊಡಿತಾರೆ, ಚಲೋ ಆಗ್ತದೆ ಅದರಲ್ಲಿ. ಈಗ ಎರಡೂ ನೋಡಿದ್ದೀರಿ ನೀವು, ಅಂದ್ರೆ 2.5 ಫೀಟು 3 ಫೀಟು 4 ಫೀಟು ಈ ಅಂತರ ಇಳುವರಿ ಎಲ್ಲರಿಗೂ ಅಷ್ಟೇ ಬಂದಿದೆಯೋ ಅಥವಾ ಹೆಂಗೆ? ಈಗ 4 ಫುಟಿಂದ ಏನು ಮಾಡ್ಯಾರಲ್ಲ ಸರ್, ಅದಕ್ಕೆ ಇಳುವರಿ ಚಲೋ ಐತೆ ಅಂತ ಹೇಳಿದ್ರು ಅವರು. 3 ಫುಟಿಂದ ಐತಿ, ಇದು ಸ್ವಲ್ಪ ಚಲೋ ಐತಿ. ಯಾಕಂದ್ರೆ ಭೂಮಿ ಕಡಿಮೆ ಇದ್ದಿದ್ದ ಕಾರಣಕ್ಕೆ 2.5 ಫುಟಿಗೂ 3 ಫುಟಿಗೂ ಸಾಲ ಹೊಡಿತಾರೆ ಸರ್. 4 ಫುಟ್ ಇಟ್ಟವರು ಇಳುವರಿ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ, ಅದಕ್ಕೆ ಭೂಮಿ ಕಡಿಮೆ ಇದ್ದವರು ಅದನ್ನ ಇಟ್ಟರೆ ಇನ್ನೂ ಒಳ್ಳೇದಲ್ಲ, ಇನ್ನೂ ಜಾಸ್ತಿ ಇಳುವರಿ ಬರ್ತದೆ. ಅವ್ರಿಗೆ ಅದು ಗೊತ್ತಾಗುದಿಲ್ಲ ಸರ್ ಜನರಿಗೆ, ನಮ್ಮ ಭೂಮಿ ಕಡಿಮೆ ಇತ್ತಲ್ಲ ಅಷ್ಟು ದೊಡ್ಡ ನಾವು ಮಾಡಿ ಏನು ಉಪಯೋಗ. ನನ್ನ 2.5 ಫುಟಿಂದ ಹೊಡಿತಾರ, 2.5 ಫುಟಿಂದ 3 ಫುಟಿಂದ ಅಷ್ಟು ಹೊಡಿತಾರೆ. ನೀವು ಹಂಗ ಮಾಡಿರಿ, ಎರಡೂವರೆ ಪುಟಿಂದ ನಮ್ದಿದೆ. ಅದೇ ತಪ್ಪು ಮಾಡ್ತಾ ಇದಾರೆ ಅಂತೇಳಿ ಬೇರೆ ರೈತರಿಗೆ ಹೇಳ್ತಾ ಇದ್ರಿ, ನೀವು ಕೂಡ ಅದನ್ನೇ ಮಾಡ್ತಾ ಇದ್ರಿ. ಅಂದ್ರೆ ನಮ್ದು ಈಗ ಭೂಮಿ ಕಡಿಮೆ ಇದೆ ಸರ್. ಈಗ ಭೂಮಿ ಕಡಿಮೆ ಇಂಪಾರ್ಟೆಂಟ್ ಅಲ್ಲ ನನಗೆ, ಇಳುವರಿ ಜಾಸ್ತಿ ಯಾವ್ದ್ರಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ನಿಮ್ಗೆ. ಅದ್ರ ಭೂಮಿ ಕಡಿಮೆ ಇರಲಿ ಹೆಚ್ಚಿರಲಿ, ಇಳುವರಿ ಯಾವ ಪದ್ಧತಿಯಲ್ಲಿ ಜಾಸ್ತಿ ಬರುತ್ತೆ ಅನ್ನೋದು ಮುಖ್ಯ. ನಿಮಗೆ ಗೊತ್ತಾಗಿದೆ, 4 ಫೀಟ್ ಇದ್ದರೆ ಇಳುವರಿ ಜಾಸ್ತಿ ಇದೆ, 2.5 ಫೀಟ್ ಇದ್ದಲ್ಲಿ ಇಳುವರಿ ಕಡಿಮೆ ಆಗಿದೆ ಅಂತ. ಮತ್ತೆ ಹಂಗ ಗೊತ್ತಿದ್ದನ್ನು ಯಾಕೆ ಮತ್ತೆ ಅಂತ. ನಮ್ದು 4 ಮಂದಿ ಒಂದೊಂದು ಎಕರೆ ಇದೆ ಸರ್, ಅದಕ್ಕೆ ಒಂದೊಂದು ಏರಿಯಾಕ್ಕೆ ಒಂದೊಂದು ಎಕರೆ ಒಬ್ಬೊಬ್ಬರಿಗೆ ಬಂದೈತಿ. ಎಲ್ಲರೂ ಟಿಬಕ ಮಾಡ್ಕೊತ ಕುಂತರೆ ನಮ್ಗೆ ಆಗೋದಿಲ್ಲ ಸರ್. ಅದ ನಾ ದೊಡ್ಡ ನೀರು ಬಿಟ್ಬಿಡ್ತೀವಿ ನಾವು ಸ್ಪ್ರಿಂಕ್ಲರ್ಲೆ ಹಚ್ಚಿನಿ. ಸರಿ, ಅದಕ್ಕೆ ಟಿಬಕ್ಕಿಗೆ ಬಿಟ್ರೆ ಒಬ್ಬನಿಗೆ ಬಿಟ್ರೆ ಎರಡೆರಡು ದಿನ ಬಿಡಬೇಕಾಗ್ತೈತಿ. ಹಾಗಾಗಿ ನಾವಂತೂ ಟಿಬಕ್ ಸಿಸ್ಟಮ್ಗೆ ಇಳಿದಿಲ್ಲ. ನಾವು ಇದ ರೆಗ್ಯುಲರಿ ಏನು ನಮ್ದು ಐತಿ ಅದ ಇದಾರು ಹೊಡ್ಯಾಕ್ತೇವೆ ಈಗ ಸದ್ಯ ಪರಿಸ್ಥಿತಿ. ಟಿಬಕ್ ಅಂದ್ರೆ ಏನು? ಹನಿ ನೀರಾವರಿ ಆಗ್ತದೆ ಸರ್. ಹನಿ ನೀರಾವರಿ ಮಾಡಿದಾಗ ನೀರನ್ನು ಕಡಿಮೆ ಬಯಸುತ್ತೆ. ನೀವು 4 ಫೀಟ್ ಇದ್ದರೂ ಮಾಡಬಹುದು, 2 ಫೀಟ್ ಇದ್ರೂ ಮಾಡಬಹುದು, 3 ಫೀಟ್ ಇದ್ರೂ ಮಾಡಬಹುದು, ಅದಲ್ಲ. ಹಂಗಾಗಿ ನಮ್ಮ ರೈತರು ಮಾಡೋ ತಪ್ಪು ಏನಂತೇಳಂದ್ರೆ, ನಮ್ಮ ಸಸಿಗಳ ಸಂಖ್ಯೆ ಜಾಸ್ತಿ ಆದಷ್ಟು ಇಳುವರಿ ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಂತಾರೆ. ಆದ್ರೆ ಒಂದು ಮನೆಯಲ್ಲಿ ಎಷ್ಟು ಮಕ್ಕಳು ಇರಬೇಕು ಅಷ್ಟಿದ್ರೆ ಚೆಂದ. ಒಂದು ರೂಮಲ್ಲಿ 15 ಜನ ಮಕ್ಕಳನ್ನ ಹಾಕಿದ್ರೆ ಅದೇ ಬೆಳಿ ಅಂದ್ರೆ ಹೆಂಗೆ ಬೆಳೀತು? ಅದು ಕರೆಕ್ಟ್ ಸರ್. ಅದರ ಸಲುವಾಗಿನ ನಮ್ಮ ಹಿರಿಯರು ಡಿವೈಡ್ ಮಾಡಿ ಜಲ್ದಿ ಜಲ್ದಿ ಕೊಟ್ಟು ಬಿಡ್ತಾರ, ಹಂಗ ನಾವು ಅದು ಡಿವೈಡ್ ಮಾಡಿ ಮಾಡಿದ್ರೆ ಒಳ್ಳೇದು ಬರ್ತದೆ. ನಮ್ದು ಡಿವೈಡ್ ಮಾಡಿದ್ರೆ ಇನ್ನೊಂದು ಮನೆ ಆದ್ರೆ ಓಕೆ, ಓಕೆ. ಇದ್ ರೂಮ್ ಡಿವೈಡ್ ಮಾಡಿದ್ರೆ ಹೆಂಗೆ ಒಳ್ಳೇದಾಗುತ್ತೆ ಅಂದ್ರೆ, ನಾವೀಗ ನಮ್ಮ ಕಡೆ ಸ್ವಲ್ಪ ನಮ್ಮ ಏರಿಯಾಗ ದಾಂಡೇಲಿ ತಾಲೂಕಿಗೆ ಅಂದ್ರೆ ಹೊಲ ಅಷ್ಟೇನಿಲ್ಲ ಸರ್. ಅಂದ್ರೆ ಖರ್ಚ ಬಾಳ ಐತೆ ಸರ್. ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಟಿಬಕ್ಕಿಗೆ ಬಹಳ ಖರ್ಚ ಐತೆ ಸರ್. ಅದಕ್ಕೆ ಸಬ್ಸಿಡಿ ಇದೆ, ತಗೋಬಹುದಲ್ಲ? ತಗೋಬಹುದು. ಕೆಲವು ರೈತರುಗಳು ಈಗೀಗ ಸುಧಾರಣೆ ಆಗೋದು ಈ 7-8 ವರ್ಷದಲ್ಲಿ ಇಲ್ಲೇ ಅಷ್ಟೇನ್. ಮೊದ್ಲೆಲ್ಲ ಭತ್ತಾನ ಐತ್ರಿ ಇಲ್ಲೇ, ಎಲ್ಲ ಕಬ್ಬು ಗಿಬ್ಬು ಏನಿಲ್ಲ ಆಗಿತ್ತು. ಹತ್ತಿಗೂ ಅವಾಗ ರೇಟ್ ಇಲ್ಲ, ಇವತ್ತಿನ ರೇಟಿಗೆ ನೋಡಿದ್ರೆ ಅವಾಗ ರೇಟ್ 2,000, 3,000, 4,000 ಮಟ. ಈಗ ನೋಡಿದ್ರೆ 15,000 ಇವತ್ತಿನ ಪ್ರೆಸೆಂಟ್ ರೇಟ್ ನೋಡಿದ್ರೆ. ಸ್ವಲ್ಪ ಕಬ್ಬು ಬಂದ ಕೂಡ ಸ್ವಲ್ಪ ಸುಧಾರಣೆ ಆಗಿದ್ದಾರೆ. ಹತ್ತಿ ಕಬ್ಬು ಇವೆಲ್ಲ ಆರ್ಥಿಕ ಬೆಳೆಗಳೇ. ಇನ್ಶೂರೆನ್ಸ್ ಇದ್ರಾಗ ಬರೋದಿಲ್ಲ, ಭತ್ತ ಅಷ್ಟೇ ಬರ್ತೈತಿ. ನೀರಾವರಿ ಇದ್ರೇನ ಮಾಡಬಹುದು, ಅದು ನೀರಿಲ್ಲಾದ್ರೆ ನೀರನ್ನ ಬಯಸಿ ಬೆಳೆಯುವಂತ ಬೆಳೆಗಳು ನೀರಂತ ಬಯಸಿ ಬೆಳೆಯುವ ಬೆಳೆಗಳು ಕಬ್ಬು ಮತ್ತೆ ಹತ್ತಿನೂ. ಏನು ಮಳೆ ಇದ್ರ ಮ್ಯಾಗ ಮಾಡಬಹುದು ಕಬ್ಬು. ಬೇರೆ ಇನ್ಯಾವ ಬೆಳೆ ನಿಮ್ದು? ನಮ್ದು ಮತ್ತೆ ಏನಿಲ್ಲ ಸರ್, ತರಕಾರಿ ಮಾಡ್ತಾರೆ ಸ್ವಲ್ಪ. ಅಂದ್ರೆ ನಮ್ಮಲ್ಲಿ ಅಷ್ಟು ಬೆಳ್ಳು ಸೈಡ್ ಮಾಡ್ತಾರೆ, ಹಂಗೇನು ಮಾಡೋದಿಲ್ಲ. ಸ್ವಲ್ಪ ಸ್ವಲ್ಪ ಮಾಡ್ತಾರೆ, ಒಂದು ಮೆಣಸಿನಕಾಯಿ, ಬದನೆಕಾಯಿ, ಗೊಂಜಾಳು ಹಾಕ್ತಾರೆ. ಗೊಂಜಾಳು ಸ್ವಲ್ಪ ಜಲ್ದಿ ಬರ್ತೈತಿ. ಹೈನುಗಾರಿಕೆ ಎಷ್ಟು ಅದು ದನಗಳು? 1 5 ಸರ್ ನಮ್ದು. ಆರ್ಥಿಕ ಮೂಲ ನಿಮ್ದು ಎಲ್ಲ ಕೃಷಿ ಮ್ಯಾಗ ಆರ್ಥಿಕ ನಮ್ದೆಲ್ಲ. ಎಷ್ಟು ಖರ್ಚು ಎಷ್ಟು ಮಾಡ್ತೀರಿ, ನಿಮ್ಗೆ ಆದಾಯ ಎಷ್ಟು ಬರುತ್ತೆ? ಖರ್ಚು ಅಂದ್ರೆ ಒಂದು ಎಕರೆಗೆ ಇಲ್ಲ ಅಂದ್ರೆ ಒಂದು 10 ಚೀಲ ಗೊಬ್ಬರ ಹಾಕ್ಬೇಕು ನಾವೀಗ. ಬೀಜ 1 ಎಕರೆಗೆ ಇಲ್ಲಾಂದ್ರೆ ಒಂದು 3.5 ಟನ್ ಕಬ್ಬೇಕು. ಮತ್ತೆ ಹಚ್ಚಲಿಕ್ಕೆ ಆ ಟ್ರ್ಯಾಕ್ಟರ್ ನೆಗಲ ಹೊಡಿಬೇಕು, ರೂಟರ್ ಹೊಡಿಬೇಕು, ಮತ್ತೆ ಸಾಲ್ ಬಿಡ್ಬೇಕು ರೀ. ಮತ್ತೆ ಡಿ ಎ ಪಿ ಗೊಬ್ಬರನೂ ಹಾಕ್ತೀವಿ ನಾವು ಸ್ಟಾರ್ಟಿಂಗ್ ಹಚ್ಚುವಾಗ. ಕಳೆ ತೆಗೆಯೋದು ಅಲ್ಲಿ ಮತ್ತೆ ಅದ್ರಾಗ ಇದು ಕುಂಟಿ ಹೊಡೆಯೋದು ಇವೆಲ್ಲ ಇರ್ತಾವೆ ಸರ್. ಅದ್ರಾಗ ಎಷ್ಟು ಬರ್ತದೆ ಖರ್ಚು? ಹೋದ ವರ್ಷ ನಾನು ನೆಗಲ ರೂಟರ್ ಹೊಡಲಿಕ್ಕೆ 10,000 ಕೊಟ್ಟಿದ್ದೆ. ಒಂದು 15 ಚೀಲ ಗೊಬ್ಬರ ಬೇಕು ಸರ್, 7,000-8,000 ರೂಪಾಯಿ. ಆಳಿನ ಖರ್ಚೇನು ಭಾಳ ಆಗ್ತದೆ ಸರ್. ಅದು ಅದು 7,000-8,000 ರೂಪಾಯಿ ಅದು ಆಗ್ತೈತಿ. ಒಂದು ಎಕರೆಗೆ ಇಲ್ಲ ಅಂದರೆ ಒಂದು 30,000 ಮಟ ಹೋಗಿದ್ರೆ ಒಂದು ಎಕರೆ. ನೀರಿಂದು ಅದೆಲ್ಲ ನೀರು ಏನು ನಮ್ದೇ ಇದೆ ರೀ, ಬೋರಿಂದ. ನೀವು ಕೆಲಸ ಮಾಡ್ತೀರಿ? ನಾವು ಖುದ್ದು ಮಾಡ್ತೀವಿ. ನೀರು ಬಿಡೋದು ಅದೆಲ್ಲ? ಹೌದು ಹೌದು, ನೀರು ಬಿಡೋದು, ಗೊಬ್ಬರ ಹಾಕೋದು, ಟ್ರ್ಯಾಕ್ಟರ್ ಬಿಡೋದು ನಾವು ಮಾಡ್ತೀವಿ. ನಮ್ದೇ ಟ್ರ್ಯಾಕ್ಟರ್ ಇದೆ. ಅದರದ್ದು ಖರ್ಚು ಇರ್ತದೆ? ಅದು ಖರ್ಚು ಇರ್ತದೆ. ಆದರೆ ನಾವು ಏನು ಮಾಡ್ತೀವಿ, ಅದು ಟ್ರ್ಯಾಕ್ಟರ್ ನಮ್ದು ಆ ಸೀಸನ್ನಲ್ಲಿ ಕಬ್ಬು ಹೊಡಿಲಿಕ್ಕೆ ಹೋಗ್ತಿದ್ರೆ ಇಲ್ಲೇ ಶುಗರ್ ಫ್ಯಾಕ್ಟ್ರಿಗೆ ಕಬ್ಬು ಹೊಡಿತಾ ಇರ್ತಾರೆ. ಆವಾಗ ನಮ್ಗೆ ಅದು ಸಿಗೋದಿಲ್ಲ, ನಾವು ಬೇರೆಯವ್ರು ತಂದು ಹೊಡಿತೀವಿ. ಅಂದರೆ ಆ ಕಡೆ ಒಂದು 20-30 ಜನ ಕೆಲಸ ಮಾಡ್ತಾ ಇರ್ತಾರೆ, ಅದು ಕಬ್ಬು ಕಟಾವು ಮಾಡಿ ಒಯ್ಯೋದು. ಆವಾಗ ನಮ್ಗೆ ಅದು ಟೈಮಿಗೆ ಸಿಗೋದಿಲ್ಲ, ಅದು ಅಲ್ಲೇ ಕಡ್ದಿರ್ತಿರ್ತೈತಿ. ಆಮೇಲೆ ಈ ಕಡೆ ತಂದು ಹೊಡಿಬೇಕಂದ್ರೆ ಆಗೋದಿಲ್ಲ. ಈ ಕಬ್ಬಿನಿಂದ ನಿಮಗೆ ಹೆಚ್ಚು ಕಡಿಮೆ 120,000 ಹಿಂಗೆಲ್ಲ ಬರ್ತನ್ಸತ್ತಲ್ಲ? ಹ್ಞೂ ಬರ್ತೈತೆ ಸರ್. ಖರ್ಚು ವೆಚ್ಚ ಎಲ್ಲ ತೆಗೆದ್ರೆ ಒಂದು 90,000 ಉಳಿತು ಉಳಿತೈತಿ. ಕೆಲವರು ಗೊಬ್ಬರ ನೀರು ಕರೆಕ್ಟ್ ಟೈಮಿಗೆ ಬಿಟ್ಟಿದ್ರೆ ಅಂದ ಚಲೋ ತೆಗೆದ್ರೆ ಒಂದು 40 ಮಟ ಟನ್ ತೆಗಿತಾರೆ ಎಕರೆಗೆ. ನೀವು? ನಾವು ತೆಗಿತೀವಿ. ಅಷ್ಟು ತೆಗಿತೀರಿ? ಕಡಿಮೆ ಅಂದರೆ 30 ಟನ್ ಆಗ್ತೈತೆ ಸರ್ ಎಕರೆಗೆ. ಹೌದು ಹೌದಾ? 30 ಟನ್ ಅಂದ್ರೆ ನಿಮಗೆ ರೇಟ್ ಎಲ್ಲ ಈಗ ಮಾರಾಟ ಮಾಡಿದ್ರೆ ಎಷ್ಟು ಸಿಗುತ್ತೆ 30 ಟನ್ ಅಂದ್ರೆ? ಟನ್ನಿಗೆ ಕಂಪ್ನಿಯವ್ರದ್ದು ರೈತರಿಗೆ ಕೊಡೋದು

ಕಲ್ಲನ ಪೂಜೆ ಮಾಡ್ಯಾರೇನ ಚಂದ ಮುಂದೆ ಕೇಳಿ ದ್ಯಾಮವನ ಪ್ರಾರ್ಥನೆ ಹರಿಚಂದ್ರ ಬ